ಧಿಕ್ತನ ಧಿಕ್ತನ ಧಿಕ್ತನ ಧಿಕ್ ಧಿಕ್ತನ ತಿಕ್ತನ ಧಿಕ್ತನ ಧಿಕ್ತನ ಧಿಕ್ತನ ಧಿಕ್ತನ ಧಿಕ್ ಧಿಕ್ತನ ತಿಕ್ತನ ಧಿಕ್ತನ ಭಾಭಿ ತುಮ್ ಖುಷಿಯೋ ಕಾ ಖಜಾನಾ ಧಿಕ್ತನ ತಿಕ್ತನ ಧಿಕ್ತನ ಧಿಕ್ ಧಿಕ್ತನ ತಿಕ್ತನ ಧಿಕ್ತನ ಧಿಕ್ತನ ತಿಕ್ತನ ಧಿಕ್ತನ ಧಿಕ್ ಧಿಕ್ತನ ತಿಕ್ತನ ಧಿಕ್ತನ शाम ढले तक काम कर पहली किरण जब से उगे भाभी मेरे तब से जगे कल तक रहा इस छांव से मेरा बचपन अनजाना धिक्कन धिक्कन धिक्कन हे धिक्कन धिक्कन धिक्कन धिक्कन धिक्कन धिक्कन हे धिक्कन धिक्कन धिक्कन ಧಿಕ್ತನ ಧಿಕ್ತನ ಧಿಕ್ತನ ಧಿಕ್ತನ ಧಿಕ್ತನ ಧಿಕ್ತನ